ಬರುವಾಗ ಸಂಗಾಟಿತ್ತೇನೋ ಇತ್ತ ಮಂದೆಯ ಸುಖಯನು ಕಂಡಿತ್ ಬಂದು ಈ ಬಾವಾದೋಲು ಸುಖಯನು ಭಕ್ತಿವಂತಲಿಕೆ ಕುಂಬಾರಕ್ಕೆ ಎಂತ ಭಕ್ತಿವಂತಲಿಕೆ ಕುಂಬಾರಕ್ಕೆ ಎಂತ ಭಕ್ತಿವಂತಲಿಕೆ ಕುಂಬಾರಕ್ಕೆ ಎಂತ ಭಕ್ತಿವಂತಲಿಕೆ ಕುಂಬಾರಕ್ಕೆ ಎಂತ ಭಕ್ತಿವಂತಲಿಕೆ ಕುಂಬಾರಕ್ಕೆ ಎಂತ ಭಕ್ತಿವಂತಲಿಕೆ ಭಕ್ತಿವಂತ ಎಲ್ಲ ತುಂಬಿ ಕೊಂದಳ ಕುಂಬಾರಕ್ಕೆ ಅಂತ ಭಕ್ತಿವಂತಾರೆ ಚೆನ್ನ ಎಂಬುವ ಮನ್ನನ ತರಿಸಿ.